ಉತ್ತಮ ಬೆಚ್ಚನ ಬಿಸಿಲು ಇರಬೇಕು ತಮ್ಮ ಕಪ್ಪನೆ ಮಣ್ಣು ಬೆಳೆಯಾಕ ಉತ್ತಮ ಬೆಚ್ಚನ ಬಿಸಿಲು ಇರಬೇಕು ತಮ್ಮ ಕಳಿಕಸ ಕೂಡ ಕಾಡ್ತಾವ ಜ್ವಾಳ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಕಳಿಕಸ ಕೂಡ ಕಾಡ್ತಾವ ಜ್ವಾಳ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಚಕ್ಕ ಬೆಳಿತಾನ ಮಳೆಯು ಬಂದರ ಭ್ರಚಕ್ರ ಬೆಳಿತಾನ ಮಳೆಯು ಬಂದರ ಭ್ರಚಕ್ರ ಬೆಳಿತಾನ ಬಿಜಾಪುರ ಕಲಬುರ್ಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ ಬಿಜಾಪುರ ಕಲಬುರ್ಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಭ್ರಚಕ್ಕ ಬೆಳಿತಾನ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಭ್ರಚಕ್ಕ ಬೆಳಿತಾನ ಮಳೆಯು ಬಂದರ ಭ್ರಚಕ್ಕ ಬೆಳಿತಾನ ಮಳೆಯು ಬಂದರ ಭ್ರಚಕ್ಕ ಬೆಳಿತಾನ ಮಳೆಯು ಬಂದರ ಭ್ರಚಕ್ಕ ಬೆಳಿತಾನ ಬದಲಿ